ತರಬೇತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೈನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಈಗ ಭದ್ರಾವತಿ ತಾಲೂಕು ಡಿಜೆ ಹಳ್ಳಿಯ ಶ್ರೀಮತಿ ಶಾಂತಮ್ಮ ಅವರ ಹೈನುಗಾರಿಕೆ ಮತ್ತು ಹಂದಿ ಸಾಕಾಣಿಕೆಯ ಅನುಭವ ಕುರಿತ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ ಎನ್ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಶಾಂತಮ್ಮನವರಿದ್ದಾರೆ. ಇವರು ಡಿಜೆ ಹಳ್ಳಿ ರೋಡು ಭದ್ರಾವತಿ ತಾಲೂಕ ಇಲ್ಲಿನ ಒಬ್ಬ ನಿವಾಸಿಯಾಗಿದ್ದು ರೈತ ಮಹಿಳೆಯಾಗಿದ್ದಾರೆ. ಸುಮಾರು 15 ಹೆಚ್ಚು ಜಾನುವಾರುಗಳನ್ನ ಸಾಕ್ತಾ ಇದ್ದಾರೆ ಹೈನುಗಾರಿಗೋಸ್ಕರ ಮತ್ತೆ ತೋಟದ ಒಂದು ಕೆಲಸಕ್ಕೋಸ್ಕರ. ಇವತ್ತು ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರಮ್ಮ. ನಮಸ್ಕಾರ. ಹೇಳಿ ಅಮ್ಮ, ಈ ಜಾನುವಾರುಗಳು ಎಷ್ಟು ವರ್ಷದಿಂದ ತಾವು ಸಾಕ್ತಾ ಇದ್ದೀರಿ? ಒಂದು 30 ಸಾಕ್ತೀವಿ ಸರ್. ಅಂದ್ರೆ ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಬಂದಾದ್ಮೇಲೆ ಸಾಕ್ತಾ ಇರೋದು? ತಮ್ಮ ತವರ್ ಮನೆಯಲ್ಲಿ? ತವರ್ ಮನೆಯಲ್ಲಿ ಇತ್ತು ಅಲ್ಲ, ಅಲ್ಲಿ ಕೂಡ ಓದ್ತಾ ಇದ್ದೆ ಸರ್. ಅವಾಗ ಓದ್ತಾ ಇದ್ದೀರಾ? ಅವಾಗ ಎಲ್ಲಿ ತನಕ ಓದಿದ್ರಿ? SSLC ಪಾಸ? ಪಾಸ್. ಯಾಕೆ ಮುಂದೆ ಓದ್ಲಿಲ್ಲ? ಮದ್ವೆ ಮಾಡ್ಕೊಟ್ರ ಸರ್ ಅವಾಗೆಲ್ಲ. ಅವಾಗ ಅಂದ್ರೆ ಬೇಗ ಮದ್ವೆ ಮಾಡ್ತಿದ್ರು, ಸೊ ಹಾಗಾಗಿ ಓದ್ಲಿಕ್ಕೆ ಆಗ್ಲಿಲ್ಲ. ಮನೆಯಲ್ಲಿ ಗಂಡನ ಮನೆಯಲ್ಲಿ ಏನು ನಿಮಗೆ ಪ್ರೋತ್ಸಾಹ ಕೊಡ್ಲಿಲ್ವಾ? ಓದು ಓದು ಕೊಡ್ಲಿಲ್ಲ ಸರ್, ಏನು ಕೊಡ್ಲಿಲ್ಲ. ಆಮೇಲೆ ಮಕ್ಕಳು, ಆಮೇಲೆ ಮಕ್ಕಳಾಯ್ತಾ, ಹಂಗಾಗಿ ಹೈನುಗಾರಿಕೆ ತಿರುಗ ಹೈನುಗಾರಿಕೆ ಇದ್ ಮಾಡ್. ಈಗ ಎಷ್ಟು ಜಾನುವಾರುಗಳು ಸಾಕ್ತಾ ಇದ್ದೀರಿ? ಈಗ 15 ಇದಾವೆ ಸರ್. 10 ಹಸುಗಳಿದಾವೆ, ಒಂದು 5 ಕರುಗಳಿದಾವೆ. 5 ಕರುಗಳು? 10 ಹಸು ಇದಾವೆ. 10 ಹಸುಗಳು, 10 ಹಸು ಕರುಗಳು, 5 ಇದು. ಈಗ 10 ಜಾನುವಾರುಗಳು ಅಂತ ಹೇಳಿದ್ರಿ, ಯಾವ ಒಂದು ತಳಿ ಅಂತ ಹೇಳ್ತೀವಿ? HF ಒಂದ್ 5 ಇದಾವೆ, ಜರ್ಸಿ ಒಂದ್ 5 ಇದಾವೆ. HF 5, ಜರ್ಸಿ 5. ಇದು ಏನು ಗಂಡನ ಮನೆಯ ಆಸ್ತಿನಾ ಅಥವಾ ನೀವು ಲೋನ್ ಮಾಡಿ ತಗೊಂಡಿದ್ದೀರಾ? ನಾವು ಗಂಡನ ಮನೆ ಸರ್, ಈಗ ಲೋನ್ ತಗೊಂಡಿರೋದಷ್ಟೇ. ಮೊದಲಿಂದ ಹಸು ನಾವು ಗಂಡನ ಮನೆ, ನಾವು ದುಡ್ಡು ತಗೊಂಡಿರೋದು. ನೀವು ದುಡ್ಡು ಇಬ್ರು ಗಂಡ ಹೆಂಡತಿ ದುಡ್ಡು ತಗೊಂಡಿದ್ದೀರಾ? ತಗೊಂಡಿದ್ದೀವಿ. ಜೊತೆಗೆ ಈಗ ತೋಟ ಅಂತ ಕೂಡ ಹೇಳಿದ್ರಿ, 1 ಐತೆ. ಅದ್ರಲ್ಲಿ ಹಂದಿ ಫಾರಂ ಮಾಡಿದೀವಿ ಸರ್. ಈಗ 30 ಎಷ್ಟಿದಾವೆ? ಅದು ಒಂದು 80 ಸರ್. 80 ಯಾವ ತಳಿ ಅದು? ಅದೇ ಫಾರಂ ಹಂದಿ, ಬಿಳಿ ಫಾರಂ, ಬಿಳಿ. ಇದು ಅಂದ್ರೆ ತಳಿ ನಿಮ್ಗೆ ಗೊತ್ತಿಲ್ಲ? ತಳಿ ಎಲ್ಲಿಂದ ತಗೊಂಡ್ ಬಂದಿದ್ರಿ? ನಾವೇ ಸಣ್ಣ ಆಸನದಲ್ಲಿ ತಂದಿದ್ದು, ಸಣ್ಣ ಮರಿ ಒಂದ್ 5 ತಂದಿದ್ದು. ಇವಾಗ 80 ಎಂಬತ್ತಾಗಿದಾವೆ. ಅದಕ್ಕೆ ಯಾವ ರೀತಿಯಿಂದ ಕಟ್ಟಿ? ತೋಟದಲ್ಲೇ ಕಟ್ಟಿದೀವಿ ಸರ್. ಗೂಡು ಕಟ್ಟಿದ್ದೀರಾ? ಕಟ್ಟಿದೀವಿ. ಗೂಡು ಅಂತಂದ್ರೆ ಯಾವ ರೀತಿಯಿಂದ? ಈಗ ಕೋಳಿಗಳಿಗೆ ಹೆಂಗ್ ಇದು ಮಾಡ್ತಾರೆ? ಸೆಪ್ಪನ್ ಸೆಪ್ಪನ್ ಗೋಡೆ ಗೋಡೆ ಹಾಕಿ ಗಬ್ಬದ ಒಂದ್ ಕಡೆ, ಮರಿವೆ ಒಂದ್ ಕಡೆ, ಹೆಣ್ಣು ಒಂದ್ ಕಡೆ, ಗಂಡೊಂದ್ ಎಲ್ಲ ಬೇರೆ ಬೇರೆ ಸಪರೇಟ್ ಮಾಡಿದೀವಿ ಸರ್. ಏನ್ ಆಹಾರ ಕೊಡ್ತೀರಾ? ಅದು ಗಾರ್ಮೆಂಟ್ಸ್ ಇಂದ ಮೊಸರು ತಗೊಂಬರ್ತೀವಿ ಸರ್. ಪ್ರತಿ ದಿವಸ ತಗೊಂಬರ್ತೀವಿ. ಸಿಗುತ್ತೆ ಸರ್, ಒಂದ್ 1 ಟನ್ ಅಷ್ಟು ಸಿಗುತ್ತೆ ಮೊಸರೆ. ಮೊಸರೆ ಅಷ್ಟೇ ಸಾಕಾಗುತ್ತೆ? ಅಷ್ಟೇ ಸಾಕು ಸರ್. ಅದೇ ಬೇಕಾದಷ್ಟು ಆಗುತ್ತೆ. ಆಮೇಲೆ ತರಕಾರಿ, ಬಾನ್ ಬನ್ನವ್ರು ತರಕಾರಿ ತರಕಾರಿ. ಇದ್ರ ಜೊತೆಗೆ ಈಗ ಮತ್ತೆ ತೋಟದಲ್ಲಿ ಏನಾದ್ರೂ ಬೆಳ್ಕೊಂಡಿದ್ದೀರಾ? ಅಡಿಕೆ ಬೆಳೆದಿದ್ದೀವಿ ಸರ್. ಅಡಿಕೆ ಬೆಳೆದಿದ್ದೀವಿ. 1 ಅಡಿಕೆ ಮಾತ್ರ? ಅಡಿಕೆ ಒಂದ್ ಸ್ವಲ್ಪ, ಅದೇ ಹಂದಿ ಫಾರಂ ಒಂದು. ಅಡಿಕೆ ಮಧ್ಯದಲ್ಲಿ ಏನಾದ್ರೂ ಮಧ್ಯಂತರ ಬೆಳೆಯಾಗಿ ಬೆಳೆದಿದ್ದೀರಾ? ನಿಮಗೆ ತೋಟ ಐತೆ ಸರ್, ಪಕ್ಕ ಸುತ್ತ ಅಂದ್ರೆ ಬದುಗಳು ಹಾಕಿದೀವಿ. ಎಷ್ಟಿದಾವೆ ತೆಂಗಿನ ತೋಟ? 20 ಗಿಡ ಐತೆ ಸರ್ ಅಷ್ಟೇ. ಫಲ ಕೊಡ್ತದೆ? ಫಲ ಕೊಡ್ತಾ ಇದೆ. ಅಡಿಕೆ ಎಷ್ಟು ವರ್ಷದಿದೆ? ಅಡಿಕೆ ಅಲ್ಲೇ ಫಲ ಬಂದೈತೆ ಸರ್. ಫಲ ಬಂದೈತೆ? ಎಷ್ಟು ಮೊದಲನೇ ಫಲನ ಇದು? ಇದೇ ಮೊದಲನೇ ಫಲ ಸರ್. ಹೆಂಗೆ ಬಂದಿದೆ ಈಗ? ಯಾವ ರೀತಿಯಿಂದ ಬಂದಿದೆ? 50 ಚೀಲನೇ ಎಷ್ಟು ಆಗೈತಂತೆ ಸರ್ ಈ ವರ್ಷ. ಈ ವರ್ಷ ಅಂದ್ರೆ ಮೊದಲನೇ, ಇದು ಮೊದಲನೇ ಬೆಳೆ ತಗೊಳ್ತು, ಮೊದಲನೇ ಫಲ. ನೀವು ಬೆಳೆದಾದ್ಮೇಲೆ ಏನು ಗೊಬ್ಬರ ಹಾಕ್ತೀರಿ? ಅದೇ ಅಂದಿದೆ ಐತಲ್ಲ ಸರ್, ಬೇಕೋ ಅದೇ ಹೋಗುತ್ತೆ. ಜೊತೆಗೆ ಈಗ ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ ನಂದೇ 80,000 ರೂಪಾಯಿ ಸಗಣಿನೇ ಮಾರ್ತೀನಿ ಸರ್. ನೀವು ವರ್ಷಕ್ಕೆ? ವರ್ಷಕ್ಕೆ 6 ತಿಂಗಳು 7 ತಿಂಗಳು 80,000 ರೂಪಾಯಿ ಸಗಣಿನೇ ಮಾರ್ತೀನಿ. ಮತ್ತೆ ಇದಕ್ಕೆ ಯಾವ ರೀತಿಯಿಂದ ಜಾನುವಾರುಗಳಿಗೆ ಯಾವ ರೀತಿಯಿಂದ ಕೊಟ್ಟಿಗೆ ಕಟ್ಟಿದ್ರಿ? ಕೊಟ್ಟಿಗೆ ಮನೆ ಪಕ್ಕದಲ್ಲೇ ದೊಡ್ಡದ ಕೊಟ್ಟಿಗೆ ಕಟ್ಟಿದ್ರಿ ಸರ್. ನಾವೇ ನಮ್ಮ ಮಕ್ಕಳೇ ಕರೆಯೋದು. ಅಂದ್ರೆ ಇಟ್ಕೊಂಡಿಲ್ಲ, ಮಷಿನ್ ಇಟ್ಕೊಂಡಿಲ್ಲ. ನಾವೇ ದಿವಸ ಬೆಳಿಗ್ಗೆ 50, ಸಾಯಂಕಾಲ 54. ಯಾಕೆ ಮಷಿನ್ ಇಟ್ಕೋಬಹುದಾಗಿತ್ತು? ಮಷಿನ್ ಇಟ್ಕೊಂಡಿದ್ದೀವಿ ಸರ್. ಯಾಕೋ ಅದು ಈ ತರ ವೈರಿಂಗ್ ಮಾಡಿಸಿ ಮಾಡಿಸಿರ್ಲಿಲ್ಲ, ಕರೆಂಟಿಂಗ್ ಸ್ವಿಚ್ ಮಾಡಿ ಹಿಂಗ್ ಹಾಕೋದು. ಅದೇನಾಗ್ತು, ಕೆತ್ಲಿಗಳ ಭಾವ ಬಂದು ಕೆತ್ಲೆ ಹೋಗ್ಬಿಡುತ್ತೆ. ಹಂಗಾಗಿ ಕೈಲೆ ಕರೀತಾ, ಕೈಲೆ ಕರೆದು ಒಳ್ಳೇದಂತ ಹೇಳ್ತೀರಾ? ಇದು ಸಾಧ್ಯನಾ? ಹೇಗೆ ಕಷ್ಟ ಅದು ಜೀವನ, ಇನ್ನಂತ ಕೆಲಸ ಮಾಡೋದಕ್ಕಿಂತ ನಮ್ದಲ್ಲ ಇದು. ಹಂಗಾಗಿ ಕಷ್ಟಪಟ್ಟು ಮಾಡ್ತಾ ಇರಿ ಸರ್. ಎಷ್ಟು ಬೇಗ ಸಮಯ ಬೇಕಾಗ್ತದೆ? ಬೆಳಿಗ್ಗೆ ಏನ್ ಸರ್, 6 ಗಂಟೆಗೆದ್ರೆ 7 ಗಂಟೆಗೆಲ್ಲ ಮುಗಿಸ್ಬಿಡ್ತೀವಿ. ಡೈರಿಗೆ ಹೋಗ್ಬೇಕಲ್ಲ. ಹೌದು ಹೌದು. ಹಾಗೆ ಕಳಿಸ್ಬಿಡ್ತೀವಿ. ಸಂಜೆ? ಸಂಜೆನೂ ಅಷ್ಟೇ, 6 ಗಂಟೆ ಸ್ಟಾರ್ಟ್ ಮಾಡಿ 7:30 ಹಾಲು ಕೊಟ್ಬಿಡ್ಬೇಕು. ಆಗ್ಲೂ ಬೆಳಿಗ್ಗೆ 100 ಲೀಟರ್ ಹಾಲು ಹಾಕ್ತೀನಿ ಸರ್. 100 ಲೀಟರ್. ಪ್ರತಿ ದಿವಸ? ಪ್ರತಿ ದಿವಸ ಸರ್, ಒಂದು ದಿನಕ್ಕೆ. ಕೇವಲ ಹಾಲು ಮಾರಾಟ ಡೈರಿ ಹಾಕ್ತೀರಾ ಅಥವಾ ಮನೆಯಲ್ಲಿ ತುಪ್ಪ, ಮಜ್ಜಿಗೆ, ಮೊಸರು? ಮಜ್ಜಿಗೆ ಮೊಸರು ನಮ್ಮ ಮನೆಗೆ ಮಾತ್ರ. ಮನೆಗೆ ಮಾತ್ರ, ಬೇರೆ ಕಡೆ ಎಲ್ಲ ಕೊಡಲ್ಲ. ಇದ್ರ ಜೊತೆಗೆ ಈಗ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಏನ್ ತಿಂಡಿಗಳು ಕೊಡ್ತಾರೆ? ಹಂದಿಗಳಿಗಾಗ್ಲಿ, ಆಮೇಲೆ ಕೊಡೋದಿಲ್ಲ, ಹಸುಗಳಿಗೆ ಮಾತ್ರ ಕೊಡ್ತಾರೆ. ಕೊಡ್ತಾರೆ ಸರ್. ಹಸುಗಳಿಗೆ ತಗೋತೀವಿ ನಾವು. ವಾರಕ್ಕೊಂದು 20 ಚೀಲನೇ ಬೇಕು ಸರ್ ನನಗೆ. ಅದ್ರ ಜೊತೆಗೆ ಈಗ ತೋಟದಲ್ಲಿ ಏನಾದ್ರು ಬೆಳೆ ಬೆಳೆದಿದ್ದೀವಿ, ಜೋಳ ಹಾಕಿದೀವಿ. ಡೈರಿಯಲ್ಲಿ ಜೋಳ ಕೊಡ್ತಾರೆ, ಜೋಳ ಕೊಯ್ಕೊಂಡ್ಬಂದು ಹಾಕ್ತೀವಿ. ಗಾಡಿಗಳಿದೆ ಒಂದೆರಡು, ಗಾಡಿಲ ಕುಯ್ಕೊಂಡ್ಬಂದು ಹಾಕ್ತೀವಿ ಸರ್. ಅದನ್ನು ಕೊಯ್ಕೊಂಡ್ಬಂದು ಹಾಕ್ತೀರಾ? ಪಣ್ಣೊಂದು ನೈಟು ಬೆಳಿಗ್ಗೆ ಹೊತ್ತಲ್ಲ ಹಸಿವುಲ್ಲು. ಹಸಿವುಲ್ಲು ಜೊತೆಗೆ ಈಗ ಮುಸುರಿನ ಹೇಳಿದ್ರಿ, ಮುಸುರತ್ತೆ ತಿಂದ್ರೆ ಅನ್ನ ಹಾಕ್ಬಾರ್ದಲ್ಲ. ಅನ್ನ ಹಾಕಿರೋ ಹೊಟ್ಟೆ ಉಬ್ಬರ್ಸ್ಕೊಂಡು ಮೇಗ ತಿಳಿ ನೀರ್ ಮಾತ್ರ ತಿಳಿ ನೀರ್ ಕೊಡ್ತೀರಿ? ಅಲ್ಲ, ಕೆಲವೊಬ್ರು ಈ ಮಜ್ಜಿಗೆ ಕೊಡ್ತಾರೆ, ಲಿಕ್ಕಿದ ಮಜ್ಜಿಗೆ ಅದ ಇರುತ್ತಲ್ಲ ಕೊಡ್ತೀವಿ ಸರ್. ಅದಾದ್ಮೇಲೆ ಈ ಸಂಘದಲ್ಲಿ ಎಷ್ಟು ವರ್ಷ ಆಯ್ತು? ಸಂಘ 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ಏನ್ ಅನುಕೂಲ ಆಗಿದೆ ನಿಮ್ಗೆ ಈ ಸಂಘದಿಂದ? ಅದರಲ್ಲೂ ತಗೊಂತೀನಿ, ಸಾಲ ಮಾಡಿರ್ತೀವಲ್ಲ ಅದಕ್ಕೆ, ಇದಕ್ಕೆಲ್ಲ ಸಾಲ ಮಾಡಿರ್ತೀವಲ್ಲ ತಯಸಕ್ಕೆ ಮಾಡಕ್ಕೆ ಎಲ್ಲ ತಗೊಂಡಿದ್ದೀನಿ. ಉಪಯೋಗ ಆಗಿದೆ ಸರ್. ಉಪಯೋಗ ಆಗಿದೆ ಅಂತ ಹೇಳ್ತೀರಾ? ಉಪಯೋಗ ಆಗಿದೆ ಸರ್. ಸಂಘ ಬಂದು ಒಂಥರ ಬ್ಯಾಂಕ್ ತರನೇ, ಬ್ಯಾಂಕ್ ತರ ಉಪಯೋಗ ಆಗುತ್ತೆ. ಬ್ಯಾಂಕ್ ಗಳಾದ್ರೆ ಅದು ಸುರುಟಿ ಕೇಳ್ತಾರೆ, ಏನ್ ಸುರುಟಿ ಕೇಳಲ್ಲ. ನಮ್ ಸಂಘದಲ್ಲಿ ಏನಿರ್ತಾರೆ ಅವರು ಸುರುಟಿ ಹಾಕ ನಾವು ತಗೊಂಡಿದೀವಿ ಸರ್. ಈಗ ಈ ಸಂಘದಲ್ಲಿ ಎಷ್ಟು ಜನ ಇದ್ರಿ ಅಮ್ಮ? ನಾವು 12 ಜನ ಇದ್ವಿ. 12 ಜನ ಇದ್ರಿ. ಏನಂತ ಹೆಸರು ಇಟ್ಕೊಂಡಿದ್ರಿ? ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಎಷ್ಟು ದಿವಸಕ್ಕೊಂದ್ಸಲ ಸೇರ್ತೀರಿ? ವಾರಕ್ಕೊಂದಿನ. ವಾರಕ್ಕೊಂದ್ಸಲ. ಎಷ್ಟು ಹಣ ಕಟ್ತೀರಿ? ನಾನು 1,020 ರೂಪಾಯಿ ಕಟ್ತೀನಿ ಸರ್. 1,00,000 ತಗೊಂಡಿರೋದಷ್ಟೇ. ಏನ್ ನಿಮ್ಗೆ ಭಾರ ಅನ್ಸಲ್ವಾ? ಭಾರ ಅಂತ ಏನ್ ಅನ್ಸಿಲ್ಲ ಸರ್. ನಮ್ಗೆ ಒಳ್ಳೆ ಉಪಯೋಗ ಆಗೈತೆ. ಧರ್ಮಸ್ಥಳ ಒಳ್ಳೇದ್ ಮಾಡೈತೆ ನಮ್ಗೆ, ಚೆನ್ನಾಗಿದೆ ಸರ್. ಏನು ಸಮಸ್ಯೆ ಏನಿಲ್ಲ? ಸಮಸ್ಯೆ ಏನಿಲ್ಲ ಸರ್. ಈಗ ನಿಮ್ಮ 12 ಸದಸ್ಯರಲ್ಲಿ ಯಾರಿಗೂ ತುರ್ತಾಗಿ ಬೇಕಾಗಿರ್ತದೆ ಅಂತ ಒಂದು ಅವಕಾಶ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. 12 ಜನ ಸೈನ್ ಮಾಡ್ಬೇಕು, ಮಾಡ್ಕೊಡ್ತೀವಿ. ಯಾರೇ ತಗೊಳ್ಳಿ ತುರ್ತಾಗಿ ಅಂತಂದ್ರೆ, ಅವ್ರಿಗೆ ಏನೋ ಒಂದು ಅರ್ಜೆನ್ಸಿ ಇರುತ್ತೆ ಅಂದ್ರೆ, ಯಾವ್ದೋ ಒಂದು ತುರ್ತು ಕೆಲಸಕ್ಕೆ ಬೇಕಾಗಿರ್ತದೆ, ಅಥವಾ ಏನೋ ತನ್ನ ಒಂದು ವೈಯಕ್ತಿಕ ಕೆಲಸಗಳಿಗೆ ಬೇಕಾಗಿರುತ್ತೆ. ಮದುವೆ ಆಗ್ಲಿ, ಒಂದು ಫಂಕ್ಷನ್, ಕಷ್ಟ ಸುಖ ಎಲ್ಲದಕ್ಕೂ ನಾವು ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಇದ್ರದ ಒಂದು ಸಂಘದ ಒಂದು ವತಿಯಿಂದ ಕ್ಷೇತ್ರ ಭೇಟಿಗೆ ಎಲ್ಲಾದ್ರೂ ಹೋಗಿದ್ದೀರಾ? ಬರ್ತೀವಲ್ಲ ಸರ್, ಎಲ್ಲ ಹೋಗ್ತಾ ಇರಿ. ಇವತ್ತು ಆಕಾಶವಾಣಿಗೆ ಬಂದಿದ್ದೆ, ಫೈರ್ ಇಂಜಿನ್ ಹೋಗಿದ್ದು, ಹಾಲ್ ಡೈರಿಗೆ ಹೋಗಿದ್ದು. ಹಾಲಿನ ಡೈರಿಗೆಲ್ಲ ಹೋಗಿದ್ದೀರಾ? ಆಮೇಲೆ ಇದು ಕಬ್ಬಿಣ ಕಾರ್ಖಾನೆಗೆ ಇನ್ನು ಹೋಗಿಲ್ಲ ಸರ್. ಅಲ್ಲಿ ಹೋಗಿಲ್ಲ. ಇದ್ರ ಜೊತೆಗೆ ಈಗ ಕೆಲವೊಂದು ಇಲ್ಲಿಗೆ ಬಂದಿದ್ದೀವಿ. ಕೆಲವೊಂದು ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ ನವಿಲೆಯಲ್ಲಿ, ಅಲ್ಲಿ ಹೋಗಿದ್ದೀರಾ? ಹೋಗಿಲ್ಲ ಸರ್. ಇಲ್ಲ, ಅಲ್ಲಿ ಹೋಗಿಲ್ಲ. ಜೊತೆಗೆ ತೋಟಗಾರಿಕೆ ಇಲಾಖೆ ಹೋಗಿಲ್ಲ ಸರ್. ಕೃಷಿ ಇಲಾಖೆ ಇಲ್ಲೆಲ್ಲ ಹೋಗಿಲ್ಲ. ಎಲ್ಲ ಹೋಗಿಲ್ಲ ಸರ್. ಆಮೇಲೆ ಈಗ ಈ ಒಂದು ಸಂಘದಿಂದ ಇನ್ನು ತಾವು ಏನು ಅಪೇಕ್ಷೆ ಪಟ್ಟಿದ್ರಿ? ಏನು ಒಂದು ಅನುಕೂಲ ಆಗ್ಬೇಕು ಅನ್ಕೊಂಡಿದ್ರಿ? ಇನ್ನು ಒಂದ್ ಸ್ವಲ್ಪ ಜಾಸ್ತಿ ಸಾಕ್ಬೇಕು, ಇನ್ನು ದುಡ್ಡು ತಗೊಂಡು 2,00,000-3,00,000 ದುಡ್ಡು ತಗೋಬೇಕು, ತಗೊಂಡು ಇನ್ನೂ 4,000-5,000 ಕಟ್ಟಬೇಕು, ಜಾಸ್ತಿ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು, ಜಾಸ್ತಿ ಹಾಲು ಹಾಕ್ಬೇಕು ಅನ್ನೋದೊಂದು ಆಸೆ ಇದೆ ಸರ್. ಈ ಒಂದು ಈಗ ಮನೆ ಮದ್ದಾಗಿ ಏನ್ ಉಪಯೋಗಿಸ್ತೀರಿ? ಈಗ ಕಾಯಿಲೆ ಕಸಾಲೆ ಹೊಟ್ಟೆ ಉಬ್ಬರ್ಸ್ಕತ್ತು, ಜಾಸ್ತಿ ಮುಸ್ಬೇಕು ಕುಡ್ದು ಅನ್ನ ತಿಂದ ಏನಾದ್ರು ಉಬ್ಬರ್ಸ್ಕತ್ತು ಅಂದ್ರೆ ಸೋಡಾ, ಬಿಸಿನೀರು, ಎಲೆ, ವಿಳ್ಯದೆಲೆ, ಬೆಲ್ಲ, ಹಸಿ ಶುಂಠಿ ಎಲ್ಲ ಜಜ್ಜಿ ಕುಡಿಸ್ತೀವಿ ಸರ್. ಅದು ಆದ್ಮೇಲೆ ಡಾಕ್ಟರ್ ಕರೀತೀರಿ? ಫಾರ್ಮೆಟ್ ಡಾಕ್ಟರ್ ಡೈರಿ ಡಾಕ್ಟರ್ ಬರ್ತಾರೆ. ಬರೋದ್ ಲೇಟ್ ಆಯ್ತು ಅಂದ್ರೆ ಇವೆಲ್ಲ ನಾವು ಮಾಡಿ ಮನೆಯಲ್ಲಿ ಮೊದಲು ಮಾಡ್ತೀರಾ? ಇದೆಲ್ಲ ಮಾಡಾದ್ಮೇಲೆ ಡೈರಿ ಕರೆಸ್ತೀರಿ? ಬರ್ತಾರೆ ಸರ್. ಆಮೇಲೆ ಈ ಹಸುಗಳುಗಳ ಒಂದು ಆರೈಕೆಗೆ ಮತ್ತು ಕರುಗಳ ಒಂದು ಆರೈಕೆಗೆ ಏನಾದ್ರೂ ತರಬೇತಿ ಕೊಡ್ತಾರಾ ಈ ನಿಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ? ಕೊಡ್ತಾರೆ, ತರಬೇತಿ ಕೊಡ್ತಾರೆ. ಅವಕ ಕರುಗೆ ಇಷ್ಟ ಹಾಕ್ಬೇಕು, ಅದಕ್ಕೆ ಇಷ್ಟ ಹಾಕ್ಬೇಕು, ಎಲ್ಲ ತರಬೇತಿ ಕೊಟ್ಟು ಎಲ್ಲ ಹೇಳ್ತಾರೆ. ಅವರೇ ಹುಷಾರಿಲ್ಲ ಅಂದ್ರೆ ಇನ್ಸೂರೆನ್ಸ್ ಎಲ್ಲ ಮಾಡ್ತಿರ್ತಾರೆ. ಇನ್ನು ಸತ್ತೋಯ್ತು ಅಂದ್ರೆ ಡಾಕ್ಟರ್ ಬಂದ ಇನ್ಸೂರೆನ್ಸ್ ಅವರೆಲ್ಲ ಬಂದ ಇನ್ಸೂರೆನ್ಸ್ ಐವತ್ ಸಾವಿರ ಎಲ್ಲ ನನ್ಗೊಂದ್ ಎರಡ್ ಮೂರು ವರ್ಷ ಸತ್ತೋಗಿತ್ತು ಸರ್ ಐವತ್ ಸಾವಿರ ದುಡ್ಡು ಇನ್ಸೂರೆನ್ಸ್ ಮಾಡಿಸಿದೀರ ಎಲ್ಲಕ್ಕೂ ಮಾಡಿಸಿದೀವಲ್ಲ ಸರ್ ಎಲ್ಲ ಕೊಟ್ಟಿದೆ. ಆಮೇಲೆ ಈಗ ನೀರಿನ ಒಂದ್ ನಿರ್ವಹಣೆ ಹೆಂಗ್ ಮಾಡ್ತೀರಾ? ಹಸುಗಳಿಗೆ ನಮ್ಗೆಲ್ಲ ನಲ್ಲಿ ನೀರ್ ನಲ್ಲಿ ನೀರು ಎಲ್ಲ ಸಿಂತೆ ಹಾಕ್ಸೋತಿ ಇದಕ್ಕೆಲ್ಲ ಇದು ನೀವು ಕೂಡ ಹಾಕಿನೇ ಸಾಕ್ತಾ ಇರೋದು ಅಲ್ವಾ? ಹೊರಗಡೆ ಬಿಡಲ್ಲ ಸರ್, ಹೊರಗಡೆ ಬಿಡೋದಿಲ್ಲ, ಫಾರಂ ಮಂದಿನೂ ಬಿಡಲ್ಲ, ಹಸುರು ಬಿಡಲ್ಲ, ಎಲ್ಲ ಒಳಗಡೆ ಕೂಡ ಒಳಗಡೆ. ಈಗ ಇದರಲ್ಲಿ ಹಸುಗಳು ಈಗ ವಯಸ್ಸಾದ್ಮೇಲೆ ಅದನ್ನ ಮಾರಾಟ ಮಾಡ್ತೀರಿ? ಇಲ್ಲ ಸರ್, ಹಂಗೇನಾರ ಆಯ್ತು ಅಂದ್ರೆ ಸಾಕಿದ್ ನಾವೇ. ಹೌದು ಹೌದು ಹೌದು, ಆತರ ಮಾರಾಟ ಮಾಡಕ್ ಹೋಗೋದಿಲ್ಲ, ಕುಯ್ಯರಿಗೆ ಅವ್ರಿಗೆ ಕೊಡಲ್ಲ ಸರ್. ಹಂಗೇನಾರ ಬಿದ್ದಾಯ್ತು ಅಂದ್ರೆ ನಾವೇ ನೀವೇ ಅದನ್ನ. ಇದ್ರ ಜೊತೆ ಈಗ ಹಂದಿಗಳ ಒಂದು ಈಗ ಸಾಕಾಣಿಕೆ ಮಾಡ್ತಾ ಇದ್ರಿ, ಇದಕ್ಕೆ ಈಗ ಯಾವ ಒಂದು ರೋಗ ರುಜಿನಗಳು ಬರ್ತವೆ ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ಅದೇ ಮೈ ಎಲ್ಲ ಗುಳ್ಳೆ ಆಗೋದು, ಅವಕ್ಕೂ ಹೊಟ್ಟೆ ಉಗ್ರಿಸ್ಕೊಳ್ಳೋದು, ಆಮೇಲೆ ಕಾಲ್ ಜರ ಬಾಯಿ ಜರ ಬರುತ್ತೆ. ನಾವು ಡಾಕ್ಟರ್ಗಳ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅವರು ಹೇಳಿದ್ರೆ ಬರ್ತಾರೆ, ಬಂದ್ ಇಂಜೆಕ್ಷನ್ ಎಲ್ಲ ಕೊಡ್ತೀವಿ, ಅವರೇ ಕೊಟ್ಟು ನಾವೇ ಮಾಡ್ತೀವಿ. ಮತ್ತೆ ಇದ್ರ ಮಾರಾಟಕ್ಕೆ ಹೆಂಗೆ? ಮಂಡ್ಯ ಹಾಸನ್ ಉಂಡೆ ಹೆಂಗಿರುತ್ತೆ ಅಂತ ಚಂದ ಲೆಕ್ಕ ಸರ್, 20-30 ಟನ್ ಲೆಕ್ಕ ಎ ಬಿಡ್ಜ್ ಲೆಕ್ಕ ಮಾಡಿ ಕೊಟ್ಬಿಡ್ತೀವಿ. ಅಂದ್ರೆ ಅಲ್ಲೇ ತೂಕ ಮಾಡಿ ಕೊಟ್ಬಿಡ್ತೀರಾ? ಹೇಗೆ ಒಂದ್ ಕ್ವಿಂಟಲ್ಗೆ? ಒಂದ್ ಕ್ವಿಂಟಲ್ ಅಲ್ಲ, ಕೆಜಿ 120 ಕೆಜಿ ನೂರ ಇಪ್ಪತ್ತು ಉಂಡೆ ಕೊಡ್ತೀವಲ್ಲ, ಕೆಜಿ 120 ಅವೆಷ್ಟು? ಒಂದೊಂದು ಒಂದೊಂದು ಟನ್, ಒಂದೊಂದು ಟನ್ ಬರ್ತವೆ, 100 ಕೆಜಿ 200 ಕೆಜಿ ಬರ್ತಾ ಇದಾವೆ, ಒಂದೊಂದಿ 200 ಕೆಜಿ ಬರ್ತದೆ, 200 ಕೆಜಿ ಬರುತ್ತೆ. ಸೊ ಅವರೇ ಬಂದ್ ತಗೊಂಡ್ ಹೋಗ್ತಾರ ಇಲ್ಲ ನೀವೇ ಫೋನ್ ಮಾಡ್ತಾರೆ ಅಂದಿದೆಯಾ ಅಂತ? ಸರಿ ಐತೆ ಅಂದ್ರೆ ಅವರೇ ಬಂದ್ ತಗೊಂಡು. ಇಲ್ಲಿ ಭದ್ರಾವತಿ ಶಿವಮೊಗ್ಗದವರು? ಶಿವಮೊಗ್ಗದಾಗ ಬರ್ತಾರೆ ಸರ್, ಉಪ್ಪರೂಪಾಯಿ ಬರೋದು ತೀರ್ಥಹಳ್ಳಿ ಸೈಡ್, ಹಾಸನ ಮಂಡ್ಯ. ತೀರ್ಥಹಳ್ಳಿ ಹಾಸನ ಮಂಡ್ಯ ಕೊಪ್ಪ ಕಡೆ, ಕೊಪ್ಪ ಕಡೆ ಎನ್ನಾರ್ಪುರ ಕೊಪ್ಪ ಕೊಪ್ಪ ಈ ಕಡೆ ಬರ್ತಾರೆ. ಅಂದ್ರೆ ಯಾವ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಜಾಸ್ತಿ ಒಂದು ಥಂಡಿ ಪ್ರದೇಶದಲ್ಲಿ ಇರ್ತಾರೆ, ಅವರೇ ಬಂದ್ ತಗೊಂಡು ಹೋಗ್ತಾರೆ. ಮತ್ತೆ ಈಗ ಈ ಜಾಸ್ತಿ ಮರಿಗಳನ್ನ ಮಾಡಿ ಮಾರಾಟ ಮಾಡೋ ಒಂದು ಯೋಚನೆ ಏನಾದ್ರೂ ಇದೆಯಾ? ಹಂದಿ ಮರಿಗಳು ಮಾರ್ತಾ ಇದೀವಿ ಸರ್ ಸಪರೇಟ್, ಅವ್ನ ಮರ ಹಂದಿ ಬೇಕಾದ್ರೆ ಹಂದಿ ಮರಿನೂ ಸತ್ಯ ಕೊಡ್ತಾ ಇಲ್ಲ, ಜೊತೆಗೆ ಮರಿಗಳು ಕೂಡ ಕೊಡ್ತೀರಾ? ಬೇರೆ ಸಾಕ್ಬೇಕಂತ ಬೇಕು ಅಂದ್ರೆ ಅವ್ರಿಗೆ 10-20 ಮರಿಗಳನ್ನು ಕೊಡ್ತೀರಾ? ಕೊಡ್ತೀವಿ ಸರ್. ಯಾವ ಒಂದು ಲೆಕ್ಕದಲ್ಲಿ ಒಂದು ಮರಿಗೆ ಒಂದಕ್ಕೆ ಒಂದು 10 ಕೆಜಿ ಮೇಲೆ ಕೊಡ್ಬೇಕು? ಅದು ಕೂಡ ಮರಿ ಕೂಡ ತೂಕದ ಲೆಕ್ಕ, ತೂಕದ ಲೆಕ್ಕ ಕೊಡಲ್ಲ ಅವ್ನ, ಅದು ದೊಡ್ಡ ಒಂದ್ 2 ತಿಂಗಳು ಸಾಕಿದ್ರೆ ಅವ್ರಿಗೆ ಒಂದು ಟನ್ ಬಂದ್ಬಿಡುತ್ತಲ್ಲ. ನಾವೆಂತ 6,000 7,000 8,000 ಹೇಳ್ತೀವಿ, ಒಂದ್ 10 ಕೆಜಿ ಬರೋದ, ಒಂದ್ 8,000 ಹೇಳ್ತೀವಿ. ಇದು ಹಂದಿ ಸಾಕಾಣಿಕೆ ಒಂದು ಲಾಭದಾಯಕ ಅಂತ ಹೇಳ್ತೀರಾ? ಲಾಭದಾಯಕ ಐತೆ ಸರ್, ತುಂಬಾನೇ. ಹಸುಗಳಿಗಿಂತ ತುಂಬಾ ಲಾಭದಾಯಕ ಅಂತ ಹೇಳ್ತೀರಾ? ಅದಕ್ಕೊಂದ್ಸರಿ ಮೇವ್ ಹಾಕಿದ್ರೆ ನಾಳೆ ಬೆಳಿಗ್ಗೆ ಹಾಕೋದಷ್ಟೇ, ಒಂದ್ಸಲನೇ ಅಷ್ಟು ಹಾಕ್ತೀರಾ? ಬಿಟ್ರೆ ಸಾಕು, ಆಗೋಷ್ಟು ಸುಮ್ಮ ಹಾಕಬಿಡ್ತಾವ. ನೀರು, ನೀರೆಲ್ಲ ಬೋರ್ ಐತೆ, ನೀರ್ ಹಾಕ್ಬಿಡ್ತೀವಿ. ಅಂದ್ರೆ ನೀವೇ ಹಾಕ್ತೀರಾ ಅಥವಾ ನಲ್ಲಿ ನಲ್ಲಿ ಮುಖಾಂತರ ಪೈಪ್ ಮುಖಾಂತರ? ಮತ್ತೆ ಈ ಕೊಟ್ಟಿಗೆ ಸ್ವಚ್ಛತೆ ಬಗ್ಗೆ ಮತ್ತೆ ಹಂದಿ ಮನೆ ಸ್ವಚ್ಛತೆ ಬಗ್ಗೆ ಏನು ಮಾಡ್ತೀರಿ? ಹೇಗೆ? ನಾವೇ ತೊಳಿಬೇಕು, ನಾವೇ ಮಾಡ್ತೀವಿ ಸರ್. ಪ್ರತಿ ದಿವಸ ತೊಳಿತೀರಾ? ಬೆಳೆ ಒಂದ್ ಟೈಮ್ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ ತೊಳಿ, ಬೆಳಿಗ್ಗೆ ಅಂದ್ರೆ ಒಂದ್ಸಲ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ ಆ ತೊಳೆದಿರ್ತಕ್ಕಂಥದ್ದೆಲ್ಲಾನು ಒಂದು ಶೇಖರಣೆ ಮಾಡ್ತೀರಾ? ಶೇಖರಣೆ ಮಾಡಿ ಅಡಿಕೆ ಗಿಡ ಸಾಲಿಗೆ ಸಾಲಿಗೆಲ್ಲ ಬಿಟ್ಟಿದ್ದೀವಿ. ಬಿಟ್ಟಿದ್ದೀರಾ? ಬಿಟ್ಟಿದ್ದೀವಿ. ತುಂಬಾ ಉಪಯೋಗ ಅಂತ ಹೇಳಿದೆ ಸರ್. ಅದು ಉಪಯೋಗ ಆಗಿದೆ, ಅದನ್ನೇ ರೇಟ್ ಗೊಬ್ಬರ, ಅದೇ ಜಾಸ್ತಿ ರೇಟ್. ಅಂದ್ರೆ ಗೊಬ್ಬರ ತರೋ ಒಂದು ಅವಶ್ಯಕತೆ ಬರೋದಿಲ್ಲ? ಇಲ್ಲ ಸರ್, ನಾನು ಗೊಬ್ಬರ ತಗೊಂಡು ಹಾಕೇ ಇಲ್ಲ ನಮ್ಮ ಅಡಿಕೆ ಗಿಡಕ್ಕೆ, ಅದು 5 ವರ್ಷಕ್ಕೆ ಬರೋ ಅಡಿಕೆ ಗಿಡ ಇವತ್ತು 3 ವರ್ಷಕ್ಕೆ ಬಂದೈತೆ ಅಡಿಕೆ. ಓಹೋ, ಅಂತಂದ್ರೆ ಆ ಒಂದು ಫಲವತ್ತತೆ ಕಾಪಾಡ್ಕೊಂಡಿದೆ. ಇದ್ರ ಜೊತೆ ಈಗ ಏನ್ ಅವಶ್ಯಕತೆ ಬೀಳಲಿಲ್ವಾ ನಿಮ್ಗೆ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥದ್ದು ನಿಮ್ಮ ಜಮೀನಿಂದು? ಏನು ಪರೀಕ್ಷೆ ಮಾಡಕ್ ಯಾರು ಬಂದಿಲ್ಲ, ಏನು ಅಲ್ಲ ನಿಮಗೆ ಅದ್ರ ಅವಶ್ಯಕತೆ ಬರ್ಲಿಲ್ಲ, ಏನು ಬಂದಿಲ್ಲ ಸರ್. ಅಲ್ಲ, ಒಂದ್ಸಲ ಮಾಡಿಸಿದ್ರೆ ಒಳ್ಳೇದು, ಯಾಕಂದ್ರೆ ಈಗ ನೋಡಿ ನಾವು ಹೇಗೆ ಸ್ವಲ್ಪ ಏನಾದ್ರೂ ತಲೆ ಸುತ್ತು ಅಥವಾ ಏನೋ ಸ್ವಲ್ಪ ಜ್ವರ ಬಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಅದು ಟೆಸ್ಟ್ ಮಾಡಿ ಇದು ಟೆಸ್ಟ್ ಮಾಡಿ ರಕ್ತ ಮೂತ್ರ ಇದೆಲ್ಲ ಟೆಸ್ಟ್ ಮಾಡ್ತಾರೆ, ಹಾಗೆ ನಾವು ಮಾಡಿಸೋದು ಒಳ್ಳೇದಲ್ವಾ? ಮಾಡಿಸ್ಬೇಕು ಸರ್ ಒಂದ್ಸರಿ. ಇದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ, ಯಾರು ಲೋನ್ ತಗೊಂಡಿಲ್ಲ, ಏನು ಮಾಡಿಲ್ಲ, ಎಲ್ಲ ನಮ್ ಸ್ವಂತ ದುಡ್ಡು, ಅದಕ್ಕೆ ಸಾಲ ಮಾಡಿ ತಗೊಂಡ್ರೆ ಧರ್ಮಸ್ಥಳ ಸಂಘದಲ್ಲಿ ತಗೊಳ್ಳೋದು ತೀರ್ಸೋದು, ಈ ರೀತಿ ಮಾಡ್ತೇವೆ. ಧನ್ಯವಾದ ಅಮ್ಮ. ಇದುವರೆಗೆ ತಾವು ತಮ್ಮ ಒಂದು ಕೃಷಿ ಅನುಭವ ಜೊತೆಗೆ ಹಂದಿ ಸಾಕಾಣಿಕೆ ಜೊತೆಗೆ ಜಾನುವಾರುಗಳ ಒಂದು ಹೈನುರಾಸುಗಳ ಒಂದು ಆರೈಕೆ ಕುರಿತು ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಇದುವರೆಗೂ ಭದ್ರಾವತಿ ತಾಲೂಕು ಡಿಜೆ ಹಳ್ಳಿಯ ಶ್ರೀಮತಿ ಶಾಂತಮ್ಮ ಅವರ ಹೈನುಗಾರಿಕೆ ಮತ್ತು ಹಂದಿ ಸಾಕಾಣಿಕೆ ಅನುಭವ ಕುರಿತ ಸಂದರ್ಶನ ಕೇಳಿದ್ರಲ್ಲ ರೈತ ಬಾಂಧವರೇ, ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇದೀಗ ಅಜ್ಜಂಪುರ ತಾಲೂಕು ಗಡಿಹಳ್ಳಿಯ ಶ್ರೀಮತಿ ಪದ್ಮಾವತಮ್ಮ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಸರಿ. ಜಂಪುರ ತಾಲೂಕು ಗಡಿಹಳ್ಳಿಯ ಶ್ರೀಮತಿ ಪದ್ಮಾವತಮ್ಮ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಇದೀಗ ಪರಿಸರ ಗೀತೆ. ರಾಸಾಯನಿಕದ ಜೊತೆಗೆ ಬೇಡ ಪರಾಬಲಂಗಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವ

ಜಗಣವು ತೊಗರಿಯಿಂದಲೇ ಶರಣವು ತೊಗರಿಯೇ ನಮ್ಮ ಜೀವ ತೊಗರಿಯೇ ನಮ್ಮ ದೈವ ತೊಗರಿಯೇ ನಮ್ಮ ಜೀವ ತೊಗರಿಯೇ ನಮ್ಮ ದೈವ ತೊಗರಿಯಿಂದಲೇ ಸಕಲ ಸೌಭಾಗ್ಯವು ತೊಗರಿಯಿಂದಲೇ ಸಕಲ ಸೌಭಾಗ್ಯವು ತೊಗರಿಯೇ ನಮಗೆ ವರಪ್ರಸಾದವು ತೊಗರಿಯೇ ನಮಗೆ ವರಪ್ರಸಾದವು ತೊಗರಿಯೇ ನಮಗೆ ವರಪ್ರಸಾದವು ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊತ್ತು ರೈತರು ಕೇಳಬೇಕು ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ರಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊತ್ತು ರೈತರು ಕೇಳಬೇಕು ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಜನಕ ಸಾಕಷ್ಟು ಸೇರಿಸಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು ನೆಲವನ್ನು ಫಲವತ್ತು ಮಾಡಬೇಕು ನೆಲವನ್ನು ಫಲವತ್ತು ಮಾಡಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊತ್ತು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಹಾವಳಿಯು ಬಹಳ ಇರುವಾಗ ಬಿಳಿ ಕಸದ ಹಾವಳಿಯು ಬಹಳ ಇರುವಾಗ ಹತ್ತಿಯ ಬಿಡದೆ ಬಿತ್ತಬೇಕು ಹತ್ತಿಯ ಬಿಡದೆ ಬಿತ್ತಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗುಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ